ಶರಣರೇ ಪ್ರೇಮ ಕಾವ್ಯದ ರಾಣಿಯ ಪ್ರೇಮದಿ ಪೂಜಿಸಿದೆ ಕಣ್ಣಲ್ಲಿ ಸೆರೆಯಾರೆ ಸನ್ನಿಧಿಗೆ ಶರಣಾದೆ ಹಗಲಲ್ಲಿ ನೀ ಕೆಂಗಾವರೆಯಾಗು ಇರುಳಲ್ಲಿ ನೈದಿಲೆಯಾಗು ಬಳಿ ಸಾರುವೆನು ನಾಹೀರುವೆನು ಮರಿದುಂಬಿಯಾಗಿ ಸಿಹಿಜೇನು ಪ್ರೇಮ ಕಾವ್ಯದ ರಾಣಿಯ ಪ್ರೇಮದಿ ಪೂಜಿಸಿದೆ ಕಣ್ಣೋಟದಲ್ಲಿ ನನ್ನಾಡಿಸಲು ಕವಿಯಾದನು ದೇವಿಯೇ ನಾನು ಆ ಕವಿತೆಯನ್ನು ನೀ ಹಾಡಿರಲು ಶ್ರುತಿಯಾಗುತ್ತ ಸೇರಿದೆ ನಾನು ಹೊಸ ಭಾವಗಳು ಹೊರಹೊಮ್ಮಿರಲು ಹೊಸ ಬಾಳಿನ ಹೊಸಿಲಲ್ಲಿ ನೀನು